ಕಲ್ಯಾಣ ಮಂತ್ರಾಲಯ. ಅರವತ್ತು ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಕರ್ನಾಟಕದ ಜನತೆಗಾಗಿ ಜಾರಿ. ಪ್ರಿಯ ರೈತ ಬಂಧುಗಳೇ, ನಿಮಗೆಲ್ಲ ಇಂದಿನ ಕಿಸಾನ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಿಸಾನವಾಣಿಯಲ್ಲಿ ಭತ್ತ ಕಬ್ಬು ಬೇಸಾಯದ ಜೊತೆಗೆ ಹೈನುಗಾರಿಕೆಯನ್ನು ಮಾಡುತ್ತಿರುವ ಜೊಯ್ಡಾ ತಾಲೂಕಿನ ಜಗಲ್ಬೇಟ್ ಗ್ರಾಮದ ನಾಗೇಶ್ ನೇತಾಜಿ. ಈಗ ನಮ್ಮ ಜೊತೆಯಲ್ಲಿ ನಾಗೇಶ್ ನೇತಾಜಿ ಪಾಟೀಲ್ ಇದ್ದಾರೆ. ನಾವು 10 ವರ್ಷ ಹಿಂದಿನಿಂದ ಅಂದ್ರೆ ನಮ್ಮ ತಂದೆಯವರು ಮೊದಲು ಕೃಷಿನೂ ಮಾಡ್ತಾ ಇದ್ದಾರೆ. ಈಗ ನಾನು 10 ವರ್ಷದಿಂದ ನಾನು ಮಾಡ್ತಾ ಇದ್ದೀನಿ ಅವ್ರ ಜೊತೆಯಲ್ಲಿ. ಮೊದಲು ನಾವು ಭತ್ತವನ್ನು ಮಾಡ್ತಾ ಇದ್ವಿ. ಭತ್ತದ ಭಾಳ ಖರ್ಚ, ಅದಕ್ಕೆ ನಾವು ಈಗ ಭತ್ತನ್ನು ಬಿಟ್ಟು ಎಲ್ಲ ಕಬ್ಬು ಮಾಡುವ ಅಂತೇಳಿ ಕಬ್ಬನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ನಮ್ಮದು ದನಗಳನ್ನು ಇದ್ದೇವೆ. ಎಲ್ಲ ಈಗ ಚಲೋ ಇದೆ. ಆದರೂ ಫ್ಯಾಕ್ಟ್ರಿ ಸ್ವಲ್ಪ ತೊಂದರೆ ಮಾಡ್ತಾ ಇರ್ತಾರೆ. ಕಬ್ಬು ಹಾಕುವ ಟೈಮ್ ಸ್ವಲ್ಪ ತೊಂದರೆ ಬರ್ತಾ ಇರ್ತದೆ. ಆದರೂ ಫ್ಯಾಕ್ಟ್ರಿನೂ ಈಗ ಚಲೋ ಇದೆ. ಮತ್ತು ಇಲ್ಲಿ ವರ್ಷ ಪೂರ್ತಿನೂ ಮಳೆನೂ ಬರ್ತಾ ಇದೆ, ಅದಕ್ಕೆ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಏನ್ ತೊಂದರೆ ಆಗ್ತಾ ಇದೆ? ಮಳೆ ಜಾಸ್ತಿ ಆಗಿದ್ದಕ್ಕೋ ಅಥವಾ ಏನು? ಮಳೆ ಜಾಸ್ತಿ ಆಗದಕ್ಕ ಕಬ್ಬು ಆಗುದಿಲ್ಲ. ಬಹಳ ನೀರು ಅಂದ್ರೆ ಇದಾಗುತ್ತೆ, ತೊಂದರೆ ಆಗುತ್ತೆ. ಕಬ್ಬನ್ನು ಯಾಕೆ ಅದು ವಿಚಾರ ಇದೆ. ಈ ವರ್ಷ ಹಚ್ಚೋಣ ಅಡಿಕೆ ಅಂತೇಳಿ ವಿಚಾರ ಇದೆ. ಬರುತ್ತೆ ಇಲ್ಲ ಅಡಿಕೆ? ಹಾ, ಅಡಿಕೆ ಚಲೋ ಆಗುತ್ತೆ. ಈಗ ಸುಮಾರು ಜನ ಅಡಿಕೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಅದು ಬಿತ್ತುವಾಗ ತೊಂದರೆ ಆಗುತ್ತೆ ಅಂದ್ರೆ ಏನ್ ತೊಂದರೆ? ಗಾಳಿ ಮಳೆ ಬಹಳ ಬಂದರೆ ಕಬ್ಬು ಎಲ್ಲ ಬೀಳುತ್ತದೆ. ನರಿ ಅಂದ್ರೆ ಕಾಡು ಪ್ರಾಣಿಗಳ ಬಹಳ ತೊಂದರೆ ಬರ್ತದೆ. ಅಂದ್ರೆ ನರಿ ಅವೆಲ್ಲ ಬಂದು ಕಬ್ಬನ್ನು ಕೆಡುತ್ತವ? ನರಿ ಮತ್ತೆ ಆದ್ರೂ ಯಾಕೆ ಕಬ್ಬನ್ನ ಹಾಕ್ತಾ ಇದ್ರಿ? ಕಬ್ಬಕ್ಕೂ ಅಂದ್ರೆ ಒಂದಂತಾರ ರೋಕಡ ಪೀಕ್ ಅಂತಾರ ಸರ್, ದುಡ್ಡು ಸ್ವಲ್ಪ ಸಿಗ್ತದೆ ಬೇಗ ಅಂತೇಳಿ. ಭತ್ತಕ್ಕೂ ಏನೂ ಸಿಗುದಿಲ್ಲ ಅದರಲ್ಲಿ, ಅದಕ್ಕೆ ಕಬ್ಬನ್ನು ಮಾಡ್ತಾ ಇದ್ವಿ. ಭತ್ತ ಸ್ವಲ್ಪ ಆದ್ರೂ ಹಾಕ್ತೀರಿ? ಹಾ, ಸ್ವಲ್ಪ ಹಾಕ್ತವೆ. ತಿನ್ನುವಷ್ಟ ಕಾಟ, ಇಲಿಗಳ ಕಾಟ ಇಂಥವೆಲ್ಲ ನೋಡ್ಕೊಂಡು ಆದ್ರೂ ಎಷ್ಟು ಪ್ರಮಾಣದಲ್ಲಿ ಅವು ನಾಶ ಮಾಡ್ತವು, ಎಷ್ಟು ಪ್ರಮಾಣದಲ್ಲಿ ಉಳಿಯುತ್ತೆ? ಕಾಡ್ಕೋನ ಬಂದ್ರೆ ಒಂದು 10% ಅಂತೂ ಕಬ್ಬು ಹೋಗ್ಬಿಡ್ತದೆ. ಅಂದ್ರೆ ಅವರಿಗೆ ದುಡ್ಡು ಕೊಡ್ತೀವಿ, ಅವರಿಗೆ ಬಹಳ ತೊಂದರೆ ಆಗುತ್ತೆ. ಅಂದ್ರೆ ಕಟಾವ್ ಮಾಡುವಾಗ ಆಳ್ಬೇಕು. ಅದರಲ್ಲಿ ಫ್ಯಾಕ್ಟ್ರಿ ನಮಗೆ ಒಂದು 874 ರೂಪಾಯಿ ಕೊಡ್ತಾರೆ ಲೇಬರ್ ವೇಜ್ ಅಂತ ಹೇಳಿ. ಈ ಸದ್ಯಕ್ಕೆ ಹೋದ ವರ್ಷ ಸರ್ ನಮ್ಮ ಹಳಿಯಾಳ ಫ್ಯಾಕ್ಟ್ರಿ ಶುಗರ್ ಕೇನ್ ಅದು ಅವರು 2,400 ರೂಪಾಯಿ ಕಡಿಮೆ ಮಾಡಿದ್ರು. 220 ರೂಪಾಯಿ ಕಡಿಮೆ ಮಾಡಿದ್ದಾರೆ. ಅದಕ್ಕೆ ಅಲ್ಲಿ ಹಳಿಯಾಳ ಫ್ಯಾಕ್ಟ್ರಿಗೆ ರೈತರನ್ನು ಸ್ಟ್ರೈಕ್ ಮಾಡಿದ್ದಾರೆ ರೇಟ್ ಜಾಸ್ತಿ ಕೊಡುವ ಬಗ್ಗೆ. ನೀವು ಕಬ್ಬು ಹಾಕೋಕ್ಕಿಂತ ಮುಂಚೆ ಫ್ಯಾಕ್ಟ್ರಿ ಜೊತೆ ಮಾತುಕತೆ ಮಾಡ್ಬೇಕಾ? ಅವರಿಗೆ ಕಬ್ಬು ಕಡಿಮೆ ಇತ್ತು, ಅವಾಗ ಫ್ಯಾಕ್ಟ್ರಿದವರು ಅದ ನಂತರ ನಮ್ಗೆ ಕಟಾವು ಆರ್ಡರ್ ಕೊಡ್ತಾರೆ, ಆಮೇಲೆ ಹೋಗ್ಬೇಕು. ಅವರು ಒಪ್ಪಿಗೆ ಇಲ್ಲದ ನಾವು ಬೆಳೀಲಿಕ್ಕೆ ಆಗ ನಮ್ಮ ಸುಮಾರು 800 ಟನ್ ಆಗ್ತದೆ. 3 ಎಕರೆ 18 ಗಂಟೆ ಜಮೀನು ನಮ್ಮದು ದುರ್ಗಿಯಲ್ಲಿ. ಇಲ್ಲಿಂದ 4 ಕಿಲೋಮೀಟರ್ ಅಗಲ ಮಾಡ್ತೇವೆ. 3 ಫೀಟ್ ಹಿಂಗೆ ಗಳನ ಹಾಕ್ಬಿಡುದು ಕಬ್ಬಿನ ಗಳ. ಹೌದು, ಗಳ ಹಾಕುದು. ಮತ್ತೆ ಅಲ್ಲಿ ನೀರು ಜಾಸ್ತಿ ನಿಂತು ಅಂದ್ರೆ ಹರಿದು ಹೂ ಹಂಗೆ ಏನು ಮಾಡಲ್ಲ? ಮಳೆ ಸ್ಟಾರ್ಟ್ ಅಂದ್ರೆ ಎಷ್ಟು ಇರ್ತದೆ ಅಷ್ಟೇ ಇರ್ತದೆ, ಜಾಸ್ತಿ ಗ್ರೋ ಆಗುದಿಲ್ಲ ಸರ್. ಕಾರಣ ಏನು? ನೀರ್ ಬಾಳ ಅಂದ್ರೆ ಅದಕ್ಕೆ ಇದಾಗುದಿಲ್ಲ ಸರ್. ಅದಕ್ಕೆ ನೀರಂದ್ರೆ ಬಹಳ ತೊಂದರೆ ಆಗುತ್ತೆ. ಅಂದ್ರೆ ಅಂತರ್ಜಲ ಮೇಲೆನೇ ಇದೆ? ಹಾ, ಹೌದು ಸರ್. 40 ಫುಟ್ ಬೋರ್ವೆಲ್ ಹೊಡೆದ್ರೆ ನೀರು ಬಂದ್ಬಿಡ್ತದೆ ಎಲ್ಲ ಕಡೆಗೂ. ಎಲ್ಲ ಕಡೆನೂ ಇಲ್ಲ ಸರ್. 40-50 ಫುಟ್ ಡೀಪ್ ಹೊಡೆದ್ರೆ ನೀರು ಬಂದ್ಬಿಡ್ತದೆ. ನೀರಿಗೇನು ಕೊರತೆ ಇಲ್ಲ? ಇಲ್ಲ ಇಲ್ಲ, ನೀರಿಗೆ ಕೊರತೆ ಇಲ್ಲ ಸರ್. ನೀರು ಇದೆ, ಕೆರೆ ಇದೆ. ಸುತ್ತ ಕಡೆ ಬೇಲಿ ಹಾಕಿದ್ರೆ ಇದು ಮಾಡೋದಿಲ್ಲ ಸರ್, ಅದಕ್ಕೆ ಕೇರೆ ಮಾಡೋದಿಲ್ಲ, ಬಂದ್ಬಿಡ್ತದೆ. ಎಂತ ಬೇಲಿ ಹಾಕಿರ್ತೀವಿ? ಮುಳ್ಳಿನ ಬೇಲಿ? ಇಲ್ಲ ಸರ್, ತಂತಿ ಬೇಲಿ ಸರ್. ತಂತಿ ಬೇಲಿ ಮಾಡಿ ಅದು ಜಟ್ಕಾ ಮಷಿನ್ ಹಚ್ಚಿರ್ತೇವೆ. ಅಂದ್ರೆ ಭೂಮಿ ಹಡ್ಕೊಂಡ್ ಒಳಗೆ ಹಾಸ್ ಬರ್ತಾವ? ಹಾ, ಒಳಗೆ ಬರ್ತಾವ ಸರ್. ನರಿ ಮತ್ತು ಅದು ಪಿಗ್ ಒಂದು 8 ದಿವಸ ಒಂದ ಹಿಂಗ ಪಾಳಿ ಪಾಳಿ ಹಿಂಗ ಬರ್ತಾ ಇರ್ತಾರ ಸರ್. ನರಿ ಮಾತ್ರ ಡೈಲಿನೂ ಬರ್ತಾ ಇರ್ತದೆ. ಆನೆ ಅಂತ ಏನ್ರಿ ಬರ್ತಾವ? ಆನೆ ಸ್ವಲ್ಪ ನಮ್ಗೆ ತೊಂದರೆ ಇಲ್ಲ ಇಲ್ಲಿ. ಕಾಡ್ಕೋನ ಮತ್ತೆ ಸ್ವಲ್ಪ ಬಹಳ ಕಾಟ. ಅದು ಗೊಬ್ಬರ ಅವನ್ನೆಲ್ಲಾನು ಹೆಂಗ ಹಾಕೋ ನೀವು? ಸಗಣಿ ಗೊಬ್ಬರ ಹಾಕ್ತೀವಿ ಸರ್, ಸಗಣಿ ಗೊಬ್ಬರ 50 ಟನ್ ಸುಮಾರು ಬಂದ್ಬಿಡ್ತದೆ. ಹೌದು ಸರ್. ಮತ್ತೆ ಹಂಗ ನೋಡಿದ್ರೆ ಹಳಿಯಾಳು ಆ ಕಡೆ 40 ಇರ್ತದೆ ನಮಗೆ ಈ ಕಡೆ, ಅದರಲ್ಲಿ ಸ್ವಲ್ಪ ಬಹಳ ಚಲೋ ಬೆಳೀತದೆ ಕಬ್ಬು. ಅದನ್ನ ಬಿಟ್ಟರೆ ಭತ್ತ, ಭತ್ತ ಬಿಟ್ಟು ಕಬ್ಬು ಮತ್ತೇನು ಮಾಡಿಲ್ಲ? ಮತ್ತೇನು ಮಾಡಿಲ್ಲ ಸರ್. ಈಗ ಸುಪಾರಿ ಯಶಸ್ವಿಯಾದಂತ ರೈತರು ಇದಾರ ಇಲ್ಲಿ? ಇಲ್ಲೇ ಅಂದ್ರೆ ಈಗ 4-5 ವರ್ಷ ಆಯ್ತು ಈಗ ಹಚ್ತಾ ಇದ್ದಾರೆ. ಮೇಂಟೈನ್ ಮಾಡ್ತಾ ಇರ್ಬೇಕು 8 ವರ್ಷ ಮಟ್ಟ, ಆಮೇಲೆ ಪೀಕ್ ಸ್ಟಾರ್ಟ್ ಆಗ್ತದೆ. ಸಿಲ್ದೆ ಸ್ವಲ್ಪ ಒಂದ್ 4-5 ಕ್ವಿಂಟಲ್ ಕಾಜು ಸಿಗ್ತದೆ ನಮ್ಗೆ. ಅದು ಫಾರೆಸ್ಟ್ ಜಮೀನ್ ಸರ್, ಅದು ಮಾಡಿದ ಜಮೀನ್ ಅದು ಸರ್. ಹೌದು, ನಮ್ ಜಮೀನ ಸೈಡಿಗೆ. ಅಲ್ಲೇನು ನಿರ್ವಹಣೆ ಮಾಡುವುದು ಏನು ಅವಶ್ಯಕತೆ ಇಲ್ಲ, ಬರ್ತದೆ ಇಲ್ಲೇ ಬಂದು ತಗೊಂಡು ಹೋಗ್ತಾರೆ. ನಂದಗಡ ಮಂದಿ ವ್ಯಾಪಾರಿಗಳು ತಂದು ಹೋಗ್ತಾರೆ, ತಗೊಂಡು ಹೋಗ್ತಾರೆ ಸರ್. ರಾಣ ಇರುತ್ತೆ, ಅದು ಬಿಡಿಸಿರ್ತಾರ ಬೀಜ? ಬೀಜ ಅಷ್ಟೇ ಇರ್ತದೆ ಸರ್, ಬೀಜ ತೆಗೆದು ಕೊಟ್ಬಿಡೋದು ಅವರಿಗೆ. ತೂಕ 5 ಕ್ವಿಂಟಲ್ ಅಂದ್ರೆ 50,000 ರೂಪಾಯಿ ಸಿಗುತ್ತೆ. ಎಷ್ಟು ಗಿಡ ಅದಾವು? ಸುಮಾರು 100 ಬೆಳೀತದೆ, ಚಲೋ ಬರ್ತದೆ. ಮಳೆ ಕಡಿಮೆ ಇರಬೇಕು, ಮಳೆ ಕಡಿಮೆ ಇರಬೇಕು. ಎಷ್ಟು ಎಕರೆದಲ್ಲಿ ಬೆಳೆದಕ್ಕೇನು ಬೇಲಿ ಹಾಕಿಲ್ಲ? ಅದಕ್ಕೇನು ಬೇಲಿ ಹಾಕಿಲ್ಲ, ಪ್ರಾಣಿಗಳದ್ದು ಕಾಟ ಅದಕ್ಕೇನು ಇಲ್ಲ. ಇಲ್ಲ ಇಲ್ಲ ಸರ್, ತಿಂದ್ರೆ ಮಳೆ ಸಿಗ್ಬಿಡ್ತದೆ ನಮಗೆ. ಮತ್ತೆ ಬಾವಿ ತೋಡುವ ಅವಶ್ಯಕತೆ ಬಂದಿಲ್ಲ ನಿಮ್ಗೆ? ಇಲ್ಲ ಸರ್. ಬೇಸಿಗೆಯೊಳಗೆ? ಬೇಸಿಗೆಯೊಳಗೆ ಬೇಸಿಗೆಯೊಳಗೆ ಹೆಂಗೆ ನೀರು ಕೊಡೋದು? ಅದೆಲ್ಲ ನಮ್ಮ ಕೆರೆ ಇದೆ ಸರ್. ಹೌದು. ನೀರು ಎಷ್ಟು ಬಿಡಬೇಕು ಏನು ಗೊತ್ತಾಗುತ್ತಾ ನಿಮಗೆ? ವಾಪಸ ಕಂಡೀಷನ್ ಅಂತಾರೆ ಸರ್ ಮರಾಠಿಯೊಳಗೆ. ಈ ಸಗಣಿ ಗೊಬ್ಬರ ಅಲ್ಲ ಮತ್ತೆ ರಾಸಾಯನಿಕ ಗೊಬ್ಬರ ಏನು ಕೊಡ್ತೀರಾ? ರಾಸಾಯನಿಕ ಗೊಬ್ಬರ DAP MOP ಬೆಳವಣಿಗೆ ಅಂತದಲ್ಲಿ ಮಧ್ಯೆ ಸರ್, ಸ್ಟಾರ್ಟಿಂಗ್ ಒಂದು 10 ಟೈಮ್ ಒಂದು ಸಲ, ಮತ್ತು ತಿಂಗಳ ತಿಂಗಳ ಒಂದು ಸ್ವಲ್ಪ ಸ್ವಲ್ಪ ಯೂರಿಯಾ ಹಾಕ್ತಾ ಹೋದ್ರೆ ಆಗ್ತದೆ. ತಿಂಗಳ ತಿಂಗಳ ಹಾಕ್ಬೇಕಾ? ಒಂದು ತಿಂಗಳ ಹಾಕಿದ್ರೆ ಒಂದು 100 ಕೊಡ್ಬೇಕು. ಆದರೆ ನಮ್ಗೆ ಇಷ್ಟ ಅಷ್ಟು ಹಾಕಿ ಏನು 100 ಟನ್ ಆಗೋದಿಲ್ಲ ಇಲ್ಲಿ ಸರ್. 50 ಟನ್ ಲಾಸ್ಟ್ ಇಲ್ಲಿ ಮಾಡಿದ್ದಾರೆ ಕಬ್ಬು. ಎಲ್ಲರದು ಅಷ್ಟೇ ಬರ್ತಾ ಇಳುವರಿ? ಸ್ವಲ್ಪ ಕಡಿಮೆನೂ ಬರ್ತದೆ, ಇಲ್ಲದ್ರೆ ಮೇಂಟೆನೆನ್ಸ್ ಆಗಲಿಲ್ಲ ಅಂದ್ರೆ ಕಡಿಮೆ ಬರ್ತದೆ ಇಳುವರಿ. ಸರಿಯಾಗಿ ಪೋಷಕಾಂಶ ನಿರ್ವಹಣೆ ಮಾಡಿದ್ರೆ ಚಂದ ಬರುತ್ತೆ. ಚಂದ ಬರುತ್ತೆ ಸರ್. ಹೌದು. ಮತ್ತೆ ಅನೇಕ ನಮ್ಮಲ್ಲಿ ನೀರಿನ ಜಮೀನು, ಅದರಲ್ಲಿ ಮಸಾಲೆ ಗಿಡ ಗಿಡ ಹಾಕ್ಲಿಕ್ಕೆ ಏನೂ ಆಗುವುದಿಲ್ಲ ಸರ್. ಅಲ್ಲಿ ಜಾಯಿಕಾಯಿ ಅಂತವು ಅದು ಬರ್ತದೆ, ಮಿರಿ ಲವಂಗ ಅದು ಬರ್ತದೆ. ಬರೀ ಕಟಾವ್ ಮಾಡುದು ಕಳಿಸುದು? ಕಳಿಸುದು. ಹೌದು. ಅದು ನಿಮ್ ಜಮೀನ್ದೊಳಗೆ ಬರ್ತಾ? ಇಲ್ಲ ಸರ್, ಫಾರೆಸ್ಟ್ ಜಮೀನ್. ಬಿದ್ದು ವೇಸ್ಟ್ ಆಗಿ ಹೋಗ್ತಾ? ವೇಸ್ಟ್ ಆಗಿ ಹೋಗ್ತದೆ. ಅರಣ್ಯ ಇಲಾಖೆಯಲ್ಲಿ ಸಣ್ಣ ಅಥವಾ ಕಿರು ಉತ್ಪನ್ನಗಳನ್ನು ತಗೊಳ್ಳಿಕ್ಕೆ ಮಾರಾಟ ಮಾಡಲಿಕ್ಕೆ ಅದಕ್ಕೆಲ್ಲ ಅವಕಾಶ ಕೊಡ್ತಾರೆ ಸಹಜವಾಗಿ? ಇಲ್ಲ, ಅವಕಾಶ ಇಲ್ಲ ಸರ್ ಅದಕ್ಕೆ. ಇಲ್ಲ, ಇದು ರಿಸರ್ವ್ ಫಾರೆಸ್ಟ್ ಅಂತ ಹೇಳಿ, ರಾಮನಗರದಿಂದ ಈ ಕಡೆ ರಿಸರ್ವ್ ಫಾರೆಸ್ಟ್, ಅದಕ್ಕೆ ಅವರು ಜಂಗಲ್ ಹೋಗ್ಲಿಕ್ಕನು ಕೊಡುದಿಲ್ಲ. ಈ ಕುಲಿ ಏನಾಗುತ್ತೆ? ಜೈನ್ ಸಾಕಾಣಿಕೆ ನಮ್ಮ ಬಾಗಿಚ ಒಳಗೆ ಮಾಡಬಹುದು. ನಮ್ಮ ಒಂದು ಅಲ್ಲಿ ಗಿಡ ಇದೆ ಜೈನ್, ಅಲ್ಲಿ ಪ್ರತಿ ವರ್ಷ ಬರ್ತಾ ಇತ್ತು. ಒಂದು 2 ವರ್ಷ ಹಿಂದೆ ಅಂದರೆ ಗಾಳಿ ಮಳೆ ಬಂತು, ಅದು ಗಿಡನು ಇದು ಆಗಿ ಹೋಯಿತು. ಅದಕ್ಕೆ ಅದು ಈಗ 2 ವರ್ಷದಿಂದ ಬರ್ತಾ ಇತ್ತು. ಅದಕ್ಕೆ ಒಂದು ಸುಮಾರು 10 ಡಬ್ಬಿ ಅಂದರೆ ಎಣ್ಣಿಡಬ್ಬೆ 15 ಕಿಲೋ ಡಬ್ಬಿ ಅದು ಜೈನ್ ಸಿಗ್ತಿತ್ತು ನಮಗೆ. ಹೌದು ಸರ್, ನಮ್ಮ ಜಮೀನ್ ಸೈಡಿಗೂ ಗಿಡ ಇತ್ತು, ನಾವು ಇನ್ನೂ ಮಾಡಲಿಲ್ಲ. ಬೇರೆ ಯಾರು ಮಾಡ್ಯಾರ? ಬೇರೆ ಅಂದ್ರೆ ಇಲ್ಲಿ ರಾಮಚಂದ್ರ ಪರಿಯಕರ್ ಅಂತ ಹೇಳಿ ನಮ್ಮ ಅವ್ರು ಸುಮಾರು 20 ಪೆಟಗಿ ಇಟ್ಟಿದ್ದಾರೆ. ಎಷ್ಟು ಉತ್ಪಾದನೆ ಬರ್ತಾ ಇದೆ ಕೇಳಿರ? ಸುಮಾರು ಅಷ್ಟು ಬರ್ತದೆ, ಒಂದು 2 ಸಲ ತುಪ್ಪ ತೆಗಿತ ನಾವು. ಒಂದು ಕ್ವಿಂಟಲ್ ಅಷ್ಟು ಬರ್ತಾ? ಹಾಂ, ಬರ್ಬೋದು ಸರ್. ಒಂದು ಅಂದ್ರೆ 20 ಪೆಟಗಿ ಅಂದ್ರೆ ಒಂದು 40-50 ಲೀಟರ್ ಸಿಗುತ್ತೆ. ಸಿಗ್ಬೋದು. ಹೌದು ಸರ್. ಲಾಭ ಆಗುತ್ತೆ ಅವ್ರಿಗೆ? ಲಾಭ ಆಗುತ್ತೆ ಸರ್. ನೀವು ಒಂದು ಸ್ವಲ್ಪ ಮಾಡ್ರಿ, ಈಗ ಅಡಿಕೆ ತೋಟ ಮಾಡಿದ ಕೂಡಲೇ ಅವೇನು ಅವಲಂಬನೆ ಇರಲ್ಲ. ಅರಣ್ಯ ಬೆಳೆಗಳಲ್ಲಿ 100 ತರದ ಹೂವು ಸಿಕ್ತವೆ. ಹೌದು, ಸಿಗ್ತದೆ. ಮತ್ತೆ ದನಕರುಗಳನ್ನು ಸಾಕಿರಿ, ಏನದು ಎತ್ತಕ್ಕಾಗಿ ಎಷ್ಟು? ಒಂದು 8-10 2 ಲೀಟರ್ ಸುಮಾರು ಸಿಗುತ್ತೆ. ಇದು ಗೌಟಿ ಇದು 10 ದನಗಳಿಂದ 2 ಲೀಟರ್ ಅಂದ್ರೆ ಎತ್ತಿದಾವೆ 2 3 ಇದೆ. ಮಾರಾಟ ಮಾಡ್ತೀರಿ? ಸಿಕ್ಕರೆ ಅಂದ್ರೆ ಮಳೆ ಒಳಗೆ ಸ್ವಲ್ಪ 20,000 ಅಂತಿವಲ್ಲ, ಅದು ಅವಾಗ 1,00,000 ಲೀಟರ್ ಸಿಕ್. ಅದರಲ್ಲಿ ಗೌಂಟಿನ ಜಾಸ್ತಿ ಇದಾವ ಅಂತ ಹೇಳಿ ಅಂದ್ರೆ ಲೋಕಲ್ ತಳಿ. ಕಾರಣ ಏನು ಇವನ್ನೇ ಸಾಕ್ಬೇಕು ಅಂತ? ಆಗೋದಿಲ್ಲ, ಇಲ್ಲಿ ಕ್ಲೈಮೇಟ್ ಸೂಟ್ ಆಗುದಿಲ್ಲ ದನಗಳಿಗೆ. ಅದಕ್ಕೆ ಖಾದ್ಯ ಬೇರೆನೇ ಇರ್ತದೆ, ಅದಕ್ಕೆ ಇಲ್ಲಿ ಸೂಟ್ ಆಗುದಿಲ್ಲ. ಅದಕ್ಕೆ ಸ್ವಲ್ಪ ಗೌಟಿ ತಳಿನೂ ನಾವು ಕಲಿಸ್ತೇವೆ. ಕುರಿ ಆಡು ಸಾಕಾಣಿಕೆ ಮಾಡ್ತಾರೆ ಇಲ್ಲ ಯಾರಾದ್ರೂ? ಕುರಿ ಗೌಳಿ ಮಂದಿ ಎಲ್ಲ ಕುರಿನೂ ಸಾಕಾಣಿಕೆ ಮಾಡ್ತಾರೆ ಸರ್. ಮಾಡ್ಬೋದಾ ಇಲ್ಲಿ? ಹಾ, ಮಾಡ್ಬೋದು ಸರ್. ಅದ್ಲೇ ಸಾಕ್ಬೇಕು ಸರ್. ಒಂದು ಇಲ್ಲಿ ಫಾರ್ಮ್ ಒಂದು ಮಾಡಿದ್ರು ಬಾಮನವಾಡಿಗೆ, ಅಲ್ಲಿ ಬೇರೆ ಎಲ್ಲಿ ಕಡೆ ತಳಿ ತೊಗೊಂಬಂದಿದ್ರು ಕುರಿ, ಅದೆಲ್ಲ ಸತ್ತು ಹೋಯ್ತು ಸರ್ ಕ್ಲೈಮೇಟ್ ಸಲುವಾಗಿ. ಹ್ಞೂ, ಅದಕ್ಕೆ ಗೌಟಿ ತಳಿ ಇದ್ರೆ ಚಲೋ. ಆದ್ರೆ ಲಾಭ ಅನ್ಸುತ್ತ? ಅದು ಲಾಭ ಆಗ್ತದೆ ಸರ್. ಮೇವು ಇವು ಎಲ್ಲಾನು ಅಡವ್ಯಾಗ ಬಿಟ್ಟು ಮೇಯಿಸೋದು ಅಥವಾ ಮನೆಯಲ್ಲಿ ಕಟ್ಟಿ ಮೇಯಿಸೋದು ಹೇಗೆ? ಬೇರೆ ಸೆಪರೇಟ್ನು ಗೋಟ ಮಾಡ್ತಾ ಇರ್ತಾರೆ ಅವ್ರಿಗೆ, ಅದಕ್ಕೆ ಸಲುವಾಗಿ ಮೇಲೆ ಡಾಬಾ ಮಾಡಿ, ಸಿಮೆಂಟ್ ಅಲ್ಲ ಸರ್ ಡಾಬಾ ಮಾಡಿ, ಅದು ಬಾಂಬು ಬಾಂಬುದು ಇಲ್ಲ ತಗೊಂಡು ಹೋಗಿ ತಗೊಂಡು ಬರ್ತಾರೆ. ಮಳೆ ಇರಲಿಲ್ಲ ಅಂದ್ರೆ ಹೋಗಿ ತಗೊಂಡು ಬರ್ತಾರೆ. ಹೌದು ಸರ್. ಅದಕ್ಕಾಗಿ ಹಸಿದ್ನು ಹಾಕ್ತಾರ, ತಪ್ಪಲ ಇಲ್ಲ ಜಂಗಲ್ ಒಳಗಿನ ತಗೊಂಡ್ ಬಂದು ಹಾಕ್ತಾ ಇರ್ತಾರ. ಸಂಗ್ರಹಿಸಿ ಇಟ್ಕೋಬಹುದಾ ಇಲ್ಲಿ ಈ ರಸ್ಮೇವು ಅಂತವೆಲ್ಲ ಮಾಡ್ತಾರಲ್ಲ ಸೈಲೇಜ್, ಕೇಳಿರಿ ಅದನ್ನ? ಕೇಳಿಲ್ಲ. ಇಲ್ಲ, ರೇಷ್ಮೆ ಇಲ್ಮ ಯಾರು ಮಾಡಲ್ಲ. ರೇಷ್ಮೆ ಮಾಡಿದ್ರು ಅದು ಮಂಗಗಳು ಎಲ್ಲಿ ತಿಂದಿ ಹೋಗ್ತಾರೆ. ಅದಕ್ಕೆ ಈಗಿಂದ ಎಲ್ಲ ಮಂದಿರ ಕಡೆ ಇರ್ತದ ಅದು ಮಂಗ್ ಕರಿ ಕೆಂಪು ಮಂಗೆ ಇಲ್ಲಿ ಬಿಟ್ಟು ಹೋಗಿದ್ದಾರೆ ಜಂಗಲ್ ಅಂತೇಳಿ. ಅದೇ ಬೆಳೀತಾರೆ ಬಾಳೆಹಣ್ಣು ಎಲ್ಲ, ಏನು ಮಂಗಗಳು ಏನೂ ಇಡುವುದಿಲ್ಲ ಸರ್, ಎಲ್ಲ ಮಾಡಿದಾರೆ ಇಲ್ಲಿ ಬಾಳೆಹಣ್ಣು ಕಾರಿ ಗಿಡಕ್ಕೆ ನೆರಳು ಬೇಕಾದ್ರೆ. ಹಾಂ, ಅದ್ರ ಸಲುವಾಗಿ ಖರೆ ಅದು ಗಿಡ ಅಷ್ಟೇ ಇರ್ತದೆ, ಎಲ್ಲ ಗಡ ಬಾಳೆ ಬಂದಿದ್ದ ಎಲ್ಲ ಮಂಗಗಳು ತಿಂದು ಹೋಗ್ತಾರೆ. ಗೊನೆ ಇರಲ್ಲ, ಗೊನೆ ಏನೂ ಇರೋದಿಲ್ಲ. ಮತ್ತೆ ನಮ್ಗೆ ಹಣ್ಣಿನ ಗಿಡ ಬೆಳಿಬೇಕಂದ್ರೆ ಇವೆಲ್ಲನೂ ಸಾಗಿ ಒಂದು 8 ವರ್ಷ ಹಿಂದೆ ನಾವು ಕಬ್ಬು ಮಾಡುವ ಮೊದಲೇ ಅದು ತರಕಾರಿನೇ ಹಚ್ಚಿದ್ರು, ಟೊಮೆಟೊ ಕ್ಯಾರೆಟ್ ಎಲ್ಲ ಹಚ್ತಿದ್ರು, ಮತ್ತೆ ಇಲ್ಲೇ ಲೋಕಲ್ ಮಾರ್ತಾ ಇದ್ರು. ಮಾಡ ಹಾಗಲ್ಲ ಒಟ್ಟಾರೆ ಕೃಷಿ ಬದುಕು ನೀವು ಬಂದ ಮೇಲೆ ಏನು ಬದಲಾವಣೆ ಆಯ್ತಾ? ಬದಲಾವಣೆ ಅಂದರೆ ಇದೇ ಸರ್, ಅದನ್ನು ಭತ್ತ ಬಿಟ್ಟು ಕಬ್ಬು ಮಾಡುವುದು ಮತ್ತು ಗದ್ದೆ ಎಲ್ಲ ಲೆವೆಲ್ ಮಾಡಿ ಮೊದಲು ಅಷ್ಟೇ ಬದಲಾವಣೆ. ಲೆವೆಲ್ ಬೇಕಾ? ದೊಡ್ಡ ದೊಡ್ಡ ಗಡ್ಡೆ ಇದ್ರೆ ಸ್ವಲ್ಪ ಚಲೋ, ಇದು ಸರಿ ಬಿಡ್ಲಿಕ್ಕೆ ಚಲೋ. ದೊಡ್ಡ ದೊಡ್ಡ ಗದ್ದೆ ಮಾಡೋದು ಅಷ್ಟೇ. ಹಂಗೆ ಮಾಡಿದ್ರೆ ಕಬ್ಬು ಚೆನ್ನಾಗಿ ಕುಂತಿರುತ್ತೆ. ಕೃಷಿಕರು ಖುಷಿಯಾಗಿದ್ದಾರೆ ಈಗ? ಈಗ ಖುಷಿ ಅಂದ್ರೆ ನಾವು ಮೊದ್ಲಿನ ಪ್ರಾಣಿಗಳು ಕಾಟಿಲ್ಲ ತರಕಾರಿಗ ಅಂದ್ರೆ ನವಿಲು, ನವಿಲು ಏನೂ ಇರುವುದಿಲ್ಲ ಸರ್ ತರಕಾರಿ. ಜೆಂಡು ಎಲ್ಲ ಹೂವು ಮಾಡ್ಬೋದು, ರೋಸ್ ಮಾಡ್ಬೋದು, ಗುಲಾಬ್ ಹುಡುಗರು ಎಲ್ಲ ಗೌಂಡಿ ಕೆಲ್ಸಕ್ಕೆ ಅಲ್ಲೇ ಗೋವಾಕ ಹೋಗ್ತಾ ಇರ್ತಾರೆ. ಅಲ್ಲ, ನಿಮ್ ತರಕಾರಿ ಬೆಳಿಲಿ ಹಣ್ಣು ಬೆಳಿಲಿ ಅಥವಾ ಬೇರೆ ಯಾವ್ದೇ ಉತ್ಪನ್ನ ಬೆಳೆದ್ರು ಕೂಡ ಗೋವಾ ಮಾರುಕಟ್ಟೆ ಇದೆ. ಹೌದು ಸರ್, ಕೃಷಿ ಮಾಡೋದಂದ್ರೆ ಸ್ವಲ್ಪ ಖುಷಿ ಆಗ್ತದೆ, ಆದರೆ ನಮಗೂ ಸಿಗೋದು ಕಡಿಮೆ, ಖರ್ಚುನೂ ಇದೆ. ಖರ್ಚು ಬಹಳ ಸರ್, ಲೇಬರ್ ಕಟ್ಟೆ ಹಾಕ್ಲಿಕ್ಕೆ ಅವರು ಕೊಟ್ಟಿದ್ದಾರೆ. ಎಷ್ಟು ಕೊಟ್ರು ಸರ್ ಅಂದ್ರೆ ಕೆಲಸ ಒಳಗೆ ಸರ್? NRC ನರೇಗಾದಲ್ಲಿ. ಹಾಂ, ನರೇಗಾ ಸರ್. ಒಳ್ಳೆದು ನಾಗೇಶ್, ಇಷ್ಟೆಲ್ಲ ಮಾಹಿತಿಯನ್ನ ಹಂಚಿಕೊಂಡ್ರಿ. ಒಬ್ಬ ಕೃಷಿಕರಾಗಿ ಕಷ್ಟ ಸುಖ ಎರಡೂ ಇದೆ. ಜಾಸ್ತಿ ಮಳೆ ಬಂತು ಅಂದರೆ ತೊಂದರೆನೂ ಆಗುತ್ತೆ, ಮತ್ತು ಪ್ರಾಣಿಗಳು ಕಾಟ ಸಹಜವಾಗಿದ್ದಿದ್ದು ಯಾಕಂದ್ರೆ ನಾವು ಅವುಗಳ ಜಗದಲ್ಲಿ ಬಂದು ಹೊಲ ಹಿಡಿದು. ನಮಸ್ತೆ. ನಮಸ್ಕಾರ ಸರ್. ರೈತ ಬಂಧುಗಳೇ, ಇದುವರೆಗೂ ಕೇಳಿದಿರಿ ಭತ್ತ ಕಬ್ಬು ಬೇಸಾಯದ ಜೊತೆಗೆ ಹೈನುಗಾರಿಕೆಯನ್ನು ಮಾಡುತ್ತಿರುವ ಜೋ. ಇವರನ್ನ ಸಂದರ್ಶಿಸಿದವರು HP ರಾಮಡಗಿ. ಪರಂಪರಾಗತ ವಿಧಿ ಸೇ ಈಗ ಕೇಳಿ ರೈತರಿಗೆ ಸಲಹೆ. ಕಬ್ಬು ಒಂದು ಪ್ರಮುಖ ವಾಣಿಜ್ಯ ಬೆಳೆಯಾಗಿದೆ. ಕಬ್ಬಿನಲ್ಲಿ ಕಾರ್ಬೋಹೈಡ್ರೇಟ್ಸ್, ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಪೊಟ್ಯಾಸಿಯಂ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಬೆಲ್ಲ ಮತ್ತು ಸಕ್ಕರೆ ಉತ್ಪಾದನೆಯಲ್ಲಿ ಕಬ್ಬು ಪ್ರಮುಖವಾಗಿದ್ದು ಪ್ರಪಂಚದ ಬೆಳೆಯಲ್ಲಿ ಕಳೆಗಳ ಸಮಸ್ಯೆಗೆ ಪ್ರಮುಖ ಕಾರಣಗಳು ಏನೆಂದರೆ ಕಬ್ಬನ್ನ ಸಾಮಾನ್ಯವಾಗಿ ಹೆಚ್ಚು ಅನಿಯು ಪ್ರಾರಂಭದ ಹಂತಗಳಲ್ಲಿ ನಿಧಾನವಾಗಿದ್ದು ಸಂಪೂರ್ಣ ಮೊಳಕೆಗೆ ಅಂದಾಜು 30-40 ದಿನಗಳು ಬೇಕಾಗಿದ್ದು ಬೆಳೆಯಲ್ಲಿ ಪೂರ್ತಿಯಾಗಿ ಎಲೆಗಳು ಬೆಳೆದು ಭೂಮಿಯನ್ನ ಆಶ್ರಯ ಸಿಗುತ್ತದೆ. ಕಬ್ಬನ್ನ ಹೆಚ್ಚು ನೀರಾವರಿ ಮತ್ತು ರಾಸಾಯನಿಕ ಗೊಬ್ಬರ ಒದಗಿಸಿ ಬೆಳೆಯಲಾಗುತ್ತಿದ್ದು ಇದರಿಂದ ಕಳೆಗಳ ಬೆಳವಣಿಗೆಯೂ ಹೆಚ್ಚಾಗಿ ಬೆಳೆದ ಕಳೆಗಳು ನಾಶವಾಗುವುದಿಲ್ಲ. ಕಬ್ಬು ಬೇಸಾಯದ ಪ್ರಾರಂಭದ ಕಡಿಮೆಯಾಗಬಹುದಾಗಿದೆ. ಕಬ್ಬು ಬೆಳೆಯಲ್ಲಿ ಕಳೆಗಳಿಂದಾಗಿ ಪ್ರತಿ ವರ್ಷ 25 ದಶಲಕ್ಷ ಟನ್ ಕಬ್ಬು ಅಂದರೆ 2.5 ದಶಲಕ್ಷ ಟನ್ನಷ್ಟು ಸಕ್ಕರೆ ನಷ್ಟವಾಗುತ್ತಿದ್ದು ಇದು ಅಂದಾಜು 1,500 ಕೋಟಿಯಷ್ಟು ಆರ್ಥಿಕ ನಷ್ಟಕ್ಕೆ ಕಾರಣವಾಗಿದೆ. ಈ ಕಳೆಗಳಿಂದ ಬೆಳೆ ಬೆಳವಣಿಗೆಯಲ್ಲಿ ಕಳೆ ನಿರ್ವಹಣೆ ಮಾಡಬಹುದಾಗಿದ್ದು ಕೆಲವೊಂದು ನಿರ್ವಹಣಾ ಕ್ರಮಗಳನ್ನು ಸಮಗ್ರ ರೀತಿಯಲ್ಲಿ ಅವಶ್ಯಕತೆಗನುಗುಣವಾಗಿ ಅಳವಡಿಸಿಕೊಂಡಲ್ಲಿ ಅಲ್ಪ ಖರ್ಚಿನಲ್ಲಿ ಸಮರ್ಪಕ ಕಳೆ ನಿರ್ವಹಣೆಯನ್ನು ಮಾಡಬಹುದು. ಯಾಂತ್ರಿಕ ಪದ್ಧತಿಯಲ್ಲಿ ಕಳೆ ನಿರ್ವಹಣೆ ಹೇಗೆಂದರೆ ನಾಟಿ ಮಾಡಿದ 30, 60 ಮತ್ತು ಕಳೆಯ ಹತೋಟಿಯ ಜೊತೆ ಮಣ್ಣಿನಲ್ಲಿ ಭೌತಿಕ ಸ್ಥಿತಿಯನ್ನು ಉತ್ತಮಗೊಳಿಸಿ ಮಣ್ಣಿನಲ್ಲಿ ಗಾಳಿಯಾಡುವಿಕೆಯನ್ನು ಹೆಚ್ಚಿಸಿ ಬೇರುಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ನಾಟಿ ಮಾಡಿದ 2-3 ವಾರಗಳ ಪ್ರಾರಂಭದಲ್ಲಿ ಪ್ರತಿ ಸಲ ನೀರಾವರಿ ಮತ್ತು ರಸಗೊಬ್ಬರ ಒದಗಿಸುವಾಗ ಟ್ರ್ಯಾಕ್ಟರ್ ಚಾಲಿತ ಯಂತ್ರಗಳ ಬಳಕೆಯಿಂದ 10ನೇ ದಿನದಿಂದ ಬೋದುಗಳನ್ನು ಹಗುರವಾಗಿ ಕುಂಟೆ ಹಾಯಿಸಿ ಒಡೆಯಬೇಕು. ಇದೇ ರೀತಿ 6 ದಿನಕ್ಕೆ ಆಳವಾಗಿ ಹರಗಿ ಕಬ್ಬಿನ ಬೆಳೆಯು 2 ಮಗ್ಗಲು ಮಣ್ಣೇರಿಸಬೇಕು. ಈ ರೀತಿಯ ಯಾಂತ್ರಿಕ ಪದ್ಧತಿಯಿಂದ ಕಳೆಗಳನ್ನು ಬಹುಪಾಲು ಕಡಿಮೆ ಮಾಡಬಹುದು. ಇನ್ನು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಸೆಣಬು, ಚವಳಿ, ಈರುಳ್ಳಿ, ಬೆಂಡೆ ಹಾಗೂ ಇತರೆ ಕಡಿಮೆ ಅವಧಿಯ ಬೆಳೆಗಳನ್ನು ಬೆಳೆಯಬಹುದು. ಅಂತರ ಬೆಳೆಯಾಗಿ ಹಸಿರೆಲೆ ಗೊಬ್ಬರವನ್ನು ಬೆಳೆಯಬಹುದಾಗಿದ್ದು ಇದು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತದೆ. ಕಬ್ಬನ್ನ ಜೋಡು ಸಾಲುಗಳಲ್ಲಿ ಬೆಳೆಯುವುದರಿಂದ ಕಳೆಯ ನಿಯಂತ್ರಣದ ಜೊತೆಗೆ ನೀರನ್ನು ಸಮರ್ಪಕವಾಗಿ. ಇದು ಇಂದಿನ ಕಿಸಾನವಾಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಕೃಷಿಯಲ್ಲಿ ಯಂತ್ರೋಪಕರಣಗಳ ಬಳಕೆ ಈ ವಿಷಯವಾಗಿ ಹೊನ್ನಾವರದ ಕೆಳಗಿನ ಇಡಗುಂಜಿಯ ನಾರಾಯಣ್ ಭಟ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ಜನಪದ ಸಂಗೀತ ಪ್ರಸಾರವಾಗಲಿದೆ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. ಮೇ ಜುಲೈ ಮಧ್ಯೆ ವಾತಾವರಣದಲ್ಲಿ ತಾಪ ಹೆಚ್ಚು, ತಂಪಾದ ಸಿಹಿ ಪದಾರ್ಥಗಳು ಹಾಲು, ತುಪ್ಪ, ಹಲಸಿನ ಹಣ್ಣು, ತೆಂಗಿನ ತಿರುಳು ಉತ್ತಮ, ಉಪ್ಪು ಹುಳಿ ಖಾರದ ಆಹಾರ ವರ್ಜ್ಯ, ತೆಳುವಾದ ವಸ್ತ್ರಧಾರಣೆ ಬಿಸಿಲಿಗೆ ಮೈ ಒಡ್ಡದೇ ಇರುವುದು ಸೂಕ್ತ, ಹಗಲು ನಿದ್ದೆ ಅತಿ ವ್ಯಾಯಾಮ ನಿಷಿದ್ಧ, ಉತ್ತಮ ಆಹಾರ ಪದ್ಧತಿ. ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವಕ್ಕೆ ಬಂದಿದೆ ಕೆಪಿಎಂಇ ತಿದ್ದುಪಡಿ ಕಾಯ್ದೆ. ಆಸ್ಪತ್ರೆಯಲ್ಲಿ ಲಭ್ಯವಿರುವ ಸೌಲಭ್ಯಗಳಿಗೆ ಪ್ರಥಮ ಚಿಕಿತ್ಸೆ ನೀಡಬೇಕು. ಕಾಯ್ದೆ ಅನ್ವಯ ಖಾಸಗಿ ಆಸ್ಪತ್ರೆಗಳ ನೋಂದಣಿ ನವೀಕರಣ ಕಡ್ಡಾಯ, ತಪ್ಪಿ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಎಚ್ಚರವಿರಲಿ ಎಚ್ಚರವಿರಲಿ, ನಿಮ್ಮ ಡೆಬಿಟ್ ಕಾರ್ಡು ಯಾರಿಗೂ ಕೊಡಬೇಡಿ, ಅದರ ಪಿನ್ನು ಯಾರಿಗೂ ಹೇಳಬೇಡಿ, OTP CVV ಎಚ್ಚರವಿರಲಿ ಎಚ್ಚರವಿರಲಿ ಎಚ್ಚರವಿರಲಿ. ಹಾ, ತಿಳಿಯಿರಿ, ರಿಸರ್ವ್ ಬ್ಯಾಂಕಿನ ಏಕೀಕೃತ ಲೋಕಪಾಲ ಯೋಜನೆಯಡಿ ರಾಷ್ಟ್ರೀಯ ಜಾಗೃತಿ ಅಭಿಯಾನದ ಭಾಗವಾಗಿ ನಿಮ್ಮನ್ನು ಎಚ್ಚರಿಸಲು ಈ ಸಂದೇಶವನ್ನು. ಅಪ್ಡೇಟ್ ಮಾಡುವ ಮೆಸೇಜ್ಗೆ ಎಂದಿಗೂ ಪ್ರತಿಕ್ರಿಯಿಸಬೇಡಿ, ಇವು ನಿಮ್ಮನ್ನು ಮೋಸಗೊಳಿಸಬಹುದು. ಇಶ್ಯೂಡ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಬೈ ಫೆಡರಲ್ ಬ್ಯಾಂಕ್, ಯೋರ್ ಪರ್ಫೆಕ್ಟ್ ಬ್ಯಾಂಕಿಂಗ್ ಪಾರ್ಟ್ನರ್. ಬುಡ್ಡಿ ರಾಮಯ್ಯ ಗೊಂಡ ಮತ್ತು ಬಳಗದವರಿಂದ ಗೊಂಡ ಸಮುದಾಯದ ಸಂಪ್ರದಾಯದ ಹಾಡುಗಳನ್ನು ಕೇಳೋಣ. ಬಾಗಿಲೇ ನಮಗೆ ಮನೆ ಬಾಲನು ಕಂಡೆ, ತಾನು ಬಂದನೆ ಕಾಣುದಲ ಕೂತನೆ ಲಕ್ಕನು ಕಂಡೆ ಕಳ ಮರುತೆ ಬಂದ ತಂದಿದ ಮನೆ ಮೇಲೇರಿದ ಬಿಟ್ಟಿದವೆ ಬೈಲ ನಿನ್ನೆ ಚಂದಲ್ಲೆ ನೀನಂದೆ ಇವರೀಗೆ ತರಬಾಳೆ ಪಡಿಬೇಕೆ ನಿಮ್ಮ ಮಗ ಬಾಳೆ ಉಬಕೆ ನಿಮ್ಮ ಮಗ ಕತ್ತುರಿಯ ಮಕದಳ ತಂದಯ್ಯ ಕಟ್ಟಿಯ ಸೇರೆ ಪುತ್ತಗಳಿಗನು ಮಾಡೆ ಮುತ್ತಿನ ಕೊಂಡಳವೇ ತಳಲ್ಲೇಗಳು ನಿನ್ನ ಬೆರಳಲ್ಲ ತಮ್ಮಯ್ಯ ಕೊಟ್ಟಿರುತ್ತೆ ನಿನ್ನ ಮಾಡೋ ನಿನ್ನಡನ ಕರ ಪತುಗಳಿಗೆ ಮಾಡೆ ಮುಗಿನ ಕೊಂಡಳವೇ ನೆಡವೆ ನೆಡಗರಸು ಕಂದಯ್ಯ ಕೆಟ್ಟಿ ಕೊಡು ನಿನ್ನ ಬೆರಳು ಕೊಟ್ಟಿ ಬತ್ತೆ ನಿನ್ನ ಮಡೋರಿಗೆ ಕೊಟ್ಟಿ ಬತ್ತೆ ನಿನ್ನ ಮಡದಿ ಮಾವನು ಮಗಳೇ ಉಡಿಸಿ ನಿನ್ನಡ ಮೇಲೆ ಚಿನ್ನರು ಜನೇಲೆ ಮಲ್ಲಿ ಮಡದವರೇ ತೆಲುಗು ಚಣದಲ್ಲೇ ಬಾಲಮ್ಮ ಕರುದೆ ನಂದೆ ನುಡಿದಳೆ ನಾನು ಕಾವಣ ಕೇಶವ ಮೈಯಲ್ಲ ಗೊಬ್ಬರದ ಬೆಯ್ಯಲೇರು ಕಂಡೆ ತುಂಬಿ ತುಯ್ಯಲ ಕೇ ಬೋ ಪರಿಮಳ ಕೈಯಲು ಕಪರದ ಬೆಳೆ ತುಂಗಲಕ್ಕೆ ಬರೋ ತುಂಗಲಕ್ಕೆ ಬರುವಳು ತಮ್ಮಯ್ಯ ಜಾಗ ಬಿಡು ನಿನ್ನ ಬಲಕ್ಕೆ ಬರುತ್ತಿಯಲ್ಲ ಬವನೇರುಂಟ ಬಲ ಕಾಲಳಿ ಮಿಂಚಿದರೆ ಅರಿಗೆ ಮಂಚ ಬಲ್ಲಿಂಗರ ಬಲ್ಲಿಂಗರ ಮಗದೇವಿ ತುಂಗಲುಕೆ ಬರುವಳೆ ತಮ್ಮಯ್ಯ ಜಾಗ ಬಿಡು ನಿನ್ನ ಬಲ ಕುತುಕೆ ಬಲಕ್ಕೆ ಬರುತ್ತಿಯಲ್ಲ ಬಾಕುಂಟೆ ನನ್ನ ಬಲ ಬಂದ ಕೂತ್ರೇನ ನನ್ನ